ನಮಸ್ಕಾರ. ನನ್ನ ಪರಿಚಯ ಡಾಕ್ಟರ್ ಆರ್ ಗಿರೀಶ್, ವಿಜ್ಞಾನಿ, ಸಸ್ಯ ಸಂರಕ್ಷಣೆ, ಕೃಷಿ ವಿಜ್ಞಾನ ಕೇಂದ್ರ, ಶಿವಮೊಗ್ಗ. ಇವತ್ತಿನ ದಿವಸ ಜೇನು ಕೃಷಿ, ಜೇನು ಸಾಕಾಣಿಕೆ ತರಬೇತಿ ಕೊರತು. ಜೇನಲ್ಲಿ ನಾವು ಸಾಕಷ್ಟು ಉತ್ಪನ್ನಗಳನ್ನ ಇವತ್ತು ಪಡಿತಿದ್ದೀವಿ. ಜೇನಲ್ಲಿ ನಮ್ಗೆ ಸುಮಾರು ಒಂದು 3 ಪ್ರಭೇದಗಳನ್ನ ನಾವು ನೋಡ್ತೀವಿ. ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಆರ್ಯ ಅನ್ನೋ ಒಂದು ಯೋಜನೆ ಕುರಿತು ಮಾಹಿತಿ ಹಂಚ್ಕೊಳ್ಳೋದು ಇಷ್ಟಪಡ್ತೀನಿ. ಪ್ರಮುಖವಾಗಿ ಈ ಬೇಸಿಗೆ ಸಮಯದಲ್ಲಿ ಜೇನು ಕುಟುಂಬಗಳನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹಂಚ್ಕೋತೀನಿ. ಜೇನು ಸಾಕಾಣಿಕೆ ಇವತ್ತು ಒಂದು ಉಪಕಸಬಾಗಿ ಸಾಕಷ್ಟು ಜನ ಜೇನು ಕೃಷಿಕರು ಇವತ್ತು ಅದನ್ನ ಒಂದು ಉದ್ಯಮವಾಗಿ ಕೂಡ ಇವತ್ತು ನಡೆಸಿರುವಂತ ಒಂದು ಚಟುವಟಿಕೆ. ಸೊ ಇದನ್ನ ಒಂದ್ ಕಡೆ ಆದಾಯ ಚಟುವಟಿಕೆ ಅಂತಾನು ಕರಿತೀವಿ. ಜೊತೆಗೆ ಎಲ್ಲೋ ಒಂದ್ ಕಡೆ ಪರಿಸರದ ಪ್ರೇಮಿಗಳು ಇವತ್ತು ಜಾಸ್ತಿ ಜನ ಆಸಕ್ತಿಯಿಂದ ಮಾತಿರೋದ್ರಿಂದ ಪರಾಗಸ್ಪರ್ಶಕ್ಕೆ ಮತ್ತೆ ಅದನ್ನ ಕುಟುಂಬಗಳನ್ನ ನಾವು ಮ್ಯಾನೇಜ್ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೆ ಸಾಕಷ್ಟು ಜನ ಇದನ್ನ ಆಸಕ್ತಿಯಿಂದ ನಿರ್ವಹಣೆ ಮಾಡ್ತಿರುವಂತದ್ದು. ಈ ಜೇನು ಅಂತ ಬಂದಾಗ ನಾವು ಸಾಕಾಣಿಕೆ ಮಾಡ್ತಿರೋ ಪ್ರಭೇದ ಅಂತಂದ್ರೆ ತುಡುವೆ ಜೇನು ಅಥವಾ ಹುತ್ತು ಜೇನು ಅಂತ ಕರಿತೀವಿ ನಾವು. ಇದನ್ನ ಎಪಿಸ್ ಸೆರೆನಾ ಇಂಡಿಕಾ ಅಂತ ಕರಿತೀವಿ. ನಮ್ಮ ಭಾರತ ದೇಶೀಯ ತಳಿ ಅನ್ನೋದಾದ್ರೆ ಎಪಿಸ್ ಸೆರೆನಾ ಇಂಡಿಕಾ ಅಂತ ಕರಿತೀವಿ. ಜೊತೆಗೆ ನೀವು ಉತ್ತರ ಭಾರತಕ್ಕೆ ಹೋಗ್ಬಿಟ್ರೆ ನಿಮ್ಗೆ ಎಪಿಸ್ ಮೆಲ್ಲಿಫೆರಾ ಅಂತ ಕೊಡ್ತಾರೆ. ಬಟ್ ಇವೆರಡೂ ಒಂದೇ ತರ ಇದಾವೆ, ಬಟ್ ಗಾತ್ರದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ. ಬಟ್ ಜನರಲ್ ಆಗಿ ಎಪಿಸ್ ಸೆರೆನಾ ಇಂಡಿಕಾ ನಾವು ಸಾಕಾಣಿಕೆ ಮಾಡ್ತಿರೋದು. ಏನು ನಾವು ಜೇನು ಪೆಟ್ಟಿಗೆಯಲ್ಲಿ ಇವತ್ತು ಜೇನು ಕುಟುಂಬಗಳನ್ನ ಸಾಕಾಣೆ ಮಾಡ್ತಿದೀವಿ ಅದನ್ನ ಎಪಿಸ್ ಸೆರೆನಾ ಇಂಡಿಕಾ ಅಂತ ಕರಿತೀವಿ. ಸೊ ಇದು ಗಾತ್ರದಲ್ಲಿ ಸಣ್ಣ ಹುಳ ಮತ್ತೆ ಯಾವುದೇ ರೀತಿ ತೊಂದರೆ ಇಲ್ಲದಂತಂದ್ರೆ ವರ್ಷಾನುಗಟ್ಟಲೆ ನಮ್ಮಲ್ಲಿದ್ದು ವರ್ಷಕ್ಕೆ ಸುಮಾರು 8-12 ಕೆಜಿ ತುಪ್ಪನ ಕೊಡುವಂತ ಒಂದು ತಳಿ ಇದಾಗಿರುತ್ತೆ. ಸೊ ಇದನ್ನ ನಾವು ನಿರ್ವಹಣೆ ಮಾಡೋದು ಬಹಳ ಮುಖ್ಯ. ವರ್ಷ ಪೂರ್ತಿ ನಿರ್ವಹಣೆ ಮಾಡಬೇಕಾಗತ್ತೆ, ಯಾಕಂದ್ರೆ ಕಾಲ ಕಾಲದಲ್ಲೂ ಅದಕ್ಕೆ ಸ್ವಲ್ಪ ತೊಂದರೆಗಳು ಬರುತ್ತೆ ಜೇನು ಕುಟುಂಬ ನಿರ್ವಹಣೆ ಮಾಡೋದಕ್ಕೆ. ಸೊ ಈ ಒಂದು ಬೇಸಿಗೆಯಲ್ಲಿ ಏನಪ್ಪಾ ಅಂತಂದ್ರೆ ಇದಕ್ಕೆ ಆಹಾರದ ಅಭಾವ ಕೊರತೆ ಕಡಿಮೆ, ಯಾಕಂದ್ರೆ ಇದು ವಸಂತ ಕಾಲ ಅಂತ ಕರಿತೀವಿ. ಬೇಸಿಗೆ ಸಮಯದಲ್ಲಿ ವಸಂತ ಕಾಲ ಆಗಿರೋದ್ರಿಂದ ನಮ್ಗೆ ಹೆಚ್ಚಾಗಿ ಕಾಡಿನ ಮರಗಳಾಗಿರ್ಬೋದು ಅಥವಾ ಕಳೆಗಳಾಗಿರ್ಬೋದು ಇವು ಹೆಚ್ಚಾಗಿ ಈ ಸಮಯದಲ್ಲಿ ಹೂವು ಬರೋದ್ರಿಂದ ಜೇನಿಗೆ ಯಾವುದೇ ರೀತಿ ಆಹಾರದ ಅಭಾವ ಈ ಒಂದು ಸಮಯದಲ್ಲಿ ತುಂಬಾ ಕಡಿಮೆ. ಸೊ ಹಂಗಾಗಿ ಈ ಸಮಯದಲ್ಲಿ ಸಂತತಿ ಜಾಸ್ತಿ ಆಗುತ್ತೆ. ನಾವು ನೋಡೋದು ಅನ್ನೋದಾದ್ರೆ ಜೇನು ಕುಟುಂಬ ಗೂಡು ದೊಡ್ಡದಾಗ್ತಾ ಹೋಗುತ್ತೆ ಈ ಸಮಯದಲ್ಲಿ, ಯಾಕಂದ್ರೆ ಆಹಾರ ಜಾಸ್ತಿ ಸಿಗೋದ್ರಿಂದ ಪ್ರಕೃತಿಯಲ್ಲಿ ರಾಣಿ ಜೇನು ಹೆಚ್ಚಾಗಿ ಮೊಟ್ಟೆಗಳಿಟ್ಟು ಅದ್ರ ಸಂತಾನೋತ್ಪತ್ತಿ ಚೆನ್ನಾಗಿ ಕುಟುಂಬ ದೊಡ್ಡದಾಗ್ತಾ ಹೋಗುತ್ತೆ. ಸೊ ಈ ಸಮಯದಲ್ಲಿ ಕುಟುಂಬ ದೊಡ್ಡದಾದಾಗ ನಮ್ಗೆ ನಿರ್ವಹಣೆ ಅಂತ ಬಂದ್ರೆ ಎರಡೇ ನಾವು ಈ ಸಮಯದಲ್ಲಿ ಹೇಳೋದು. ಒಂದು, ಕುಟುಂಬ ಜಾಸ್ತಿ ಒತ್ತಾದಾಗ ಪಾಲಾಗುವಂತದ್ದು ಜಾಸ್ತಿ. ಸೊ ಕುಟುಂಬ ಪಾಲಾಗೋದ್ರಿಂದ ವಿಂಗಡಣೆ ಆಗ್ತವೆ ಅಂತ ನಾವು ಹೇಳ್ತಿರ್ತೀವಿ, ಕಾಲನಿ ಡಿವೈಡಿಂಗ್ ಅಂತ ಕರಿತೀವಿ. ಸೊ ಈ ವಿಂಗಡಣೆ ಆಗೋದೇನಪ್ಪ ಅಂದ್ರೆ ಈ ಹಂತದಲ್ಲಿ ನಾವು ನೋಡ್ತೀವಿ, ಯಾಕಂದ್ರೆ ಈ ಹೆಚ್ಚಾಗಿ ನಮ್ಗೆ ಗಂಡುಳುಗಳು ಬರ್ತವೆ, ಕುಟುಂಬ ದೊಡ್ಡದಾಗತ್ತೆ, ಪಾಲಾಗ್ತಿರ್ತವೆ. ಸೊ ಈ ಟೈಮಲ್ಲಿ ನಾವು ಬಿಟ್ಟರೆ ಕುಟುಂಬಗಳು ಪಾಲಾಗಿ ಪ್ರಕೃತಿಯಲ್ಲಿ ಹೋಗ್ತಿರ್ತವೆ. ಸೊ ಆ ನಂತರ ನಮ್ಮಲ್ಲಿ ಸಂತತಿ ಕಡಿಮೆ ಆಗೋದ್ರಿಂದ ಜೇನು ಕೃಷಿಕರು ಈ ಒಂದು ಲಾಭನ ಈ ಟೈಮಲ್ಲಿ ಪಡ್ಕೋಬಹುದು ಅಂದ್ರೆ ಎಲ್ಲೋ ಒಂದ್ ಕಡೆ ಕುಟುಂಬಗಳನ್ನ ವಿಂಗಡಣೆ ಮಾಡಿಕೊಂಡು ನಾವು ಹೆಚ್ಚು ಕುಟುಂಬಗಳನ್ನ ನಮ್ಮಲ್ಲಿ ನಿರ್ವಹಣೆ ಮಾಡೋದಕ್ಕೆ ಸಹಕಾರಿ ಆಗ್ತಿರುತ್ತೆ. ಹಂಗಾಗಿ ಈ ಸಮಯದಲ್ಲಿ ಕುಟುಂಬಗಳನ್ನ ನೋಡಿಕೊಂಡು ರಾಣಿ ಕಣಗಳ ಏನು ಸೃಷ್ಟಿ ಆಗ್ತಿರ್ತಾವ ಕೆಳಗಡೆ, ಆ ರಾಣಿ ಕಣಗಳನ್ನ ನೋಡಿಕೊಂಡು ನಾವು ಕುಟುಂಬನ ಪಾಲ್ ಮಾಡಿಕೊಂಡಾಗ ನಮ್ಗೆ ಹೆಚ್ಚು ಒಂದು ಕುಟುಂಬಗಳು ಸಿಗುವಂತ ಒಂದು ಅವಕಾಶ ಈ ಒಂದು ಸಮಯದಲ್ಲಿ ಇರುತ್ತೆ. ಇನ್ನು ನಿರ್ವಹಣೆ ಅಂತ ಬಂದ್ರೆ ನಮ್ಗೆ ಎರಡು, ಒಂದು ಮೇಣಚಿಟ್ಟೆ ಕಟ್ಟ, ಯಾಕಂದ್ರೆ ಜೇನ್ಗೆ ಒಂದು ಶತ್ರು ಅಂತ ನೋಡೋದಾದ್ರೆ ಮೇಣಚಿಟ್ಟೆನೆ ಜಾಸ್ತಿ ನಮ್ಗೆ ಸಮಸ್ಯೆ ಆಗ್ತಿರುವಂತದ್ದು. ಸೊ ಈ ಸಮಯದಲ್ಲಿ ಚೆನ್ನಾಗಿರುವಂತ ಕುಟುಂಬಗಳಲ್ಲಿ ಮೇಣಚಿಟ್ಟೆ ತೀವ್ರತೆ ಕಡಿಮೆ ಇರುತ್ತೆ. ಸ್ವಲ್ಪ ಕುಟುಂಬ ವೀಕ್ ಇತ್ತು, ನಾನು ಕುಟುಂಬ ಡಿವೈಡ್ ಮಾಡಿಬಿಟ್ಟೆ ನನ್ಗೆ ಗೊತ್ತಾಗ್ಲಿಲ್ಲ ಅಂತ ಟೈಮಲ್ಲಿ ವೀಕ್ ಇರುವಂತ ಕುಟುಂಬಗಳಲ್ಲಿ ಈ ಮೇಣಚಿಟ್ಟೆ ಹಾವಳಿ ಬರುವಂತದ್ದು ಜಾಸ್ತಿ. ಅಂತ ಸಮಯದಲ್ಲಿ ನಾವು ಕುಟುಂಬನ ವೀಕ್ಷಣೆ ಮಾಡ್ಬೇಕು, ಮಾನಿಟರಿಂಗ್ ಅಂತ ಕರಿತೀವಿ. ಯಾಕಂದ್ರೆ ಜೇನು ಕೀಟ ಆಗಿರೋದ್ರಿಂದ ಯಾವುದೇ ರೀತಿ ಕೀಟನಾಶಕಗಳನ್ನ ನಾವು ಬಳಕೆ ಮಾಡಕ್ಕಾಗಲ್ಲ. ಸೊ ಎಲ್ಲೋ ಒಂದ್ ಕಡೆ ನಾವು ಅದನ್ನ ನಿರ್ವಹಣೆ ಮಾಡ್ಬೇಕಾಗತ್ತೆ. ಸೊ ಒಂದು ಅಂತಂದ್ರೆ ಹಂತವಾಗಿ ಒಂದು 15-20 ದಿವಸಕ್ಕೋ ನಾವು ಕುಟುಂಬನ ವೀಕ್ಷಣೆ ಮಾಡ್ಬೇಕು. ಈ ಸಮಯದಲ್ಲಿ ವೀಕ್ಷಣೆ ಮಾಡಿ ಆ ಒಂದು ಕುಟುಂಬಕ್ಕೆ ಮೇಣಚಿಟ್ಟೆ ಕಾಟ ಇದ್ರೆ ಅಂತ ಹರಿಗಳನ್ನ ನಾವು ಕ್ಲೀನ್ ಮಾಡಿ ಆ ಮೇಣಚಿಟ್ಟೆ ತೀವ್ರತೆನ ಕಡಿಮೆ ಮಾಡ್ಕೊಳ್ಳೋ ಅಂತ ಕ್ರಿಯೆನ ನಾವು ಈ ಸಮಯದಲ್ಲಿ ಮಾಡ್ಬೇಕಾಗತ್ತೆ. ಎರಡನೇದಾಗಿ ಕುಟುಂಬ ಜಾಸ್ತಿ ಆಯ್ತು ಅಂತಂದಾಗ ಅದಕ್ಕೆ ಶೆಕೆ ಆಗ್ತವೆ. ಈ ಸಮಯದಲ್ಲಿ ಬಿಸಿಲು ಜಾಸ್ತಿ ಇರೋದ್ರಿಂದ ಪೆಟ್ಟಿಗೆಗಳನ್ನ ನಾವು ಆದಷ್ಟು ನೆರಳಿರುವಂತ ಪ್ರದೇಶಗಳಲ್ಲಿ ಇಡಬೇಕಾಗತ್ತೆ. ಯಾಕಂದ್ರೆ ನಾವು ಜೇನು ಪೆಟ್ಟಿಗೆಗಳನ್ನ ಹೆಚ್ಚಾಗಿ ನಾವು ಹೇಳೋದು ಯಾವತ್ತೂ ನೆರಳಿರುವಂತ ಜಾಗದಲ್ಲೇ ಜೇನು ಕುಟುಂಬಗಳನ್ನ ಇರಿಸಬೇಕು ಅಂತ ಹೇಳ್ತೀವಿ. ಸೊ ಹಂಗಾಗಿ ನೀವು ಪೆಟ್ಟಿಗೆಗಳನ್ನ ಇಡಬೇಕಾದ್ರೆ ತೋಟದಲ್ಲಿ ಅಥವಾ ನಾವಿರುವಂತ ಜಾಗದಲ್ಲಿ ಎಲ್ಲಿ ನಮ್ಗೆ ಹೆಚ್ಚು ನೆರಳಿರುತ್ತೋ ಅಂತ ಪ್ರದೇಶಗಳಲ್ಲಿ ಪೆಟ್ಟಿಗೆಗಳನ್ನ ನಾವು ಇಡಬೇಕಾಗತ್ತೆ. ಮೂರನೇದು ಸ್ವಲ್ಪ ಆದಷ್ಟು ವೆಂಟಿಲೇಷನ್, ಯಾಕಂದ್ರೆ ಶೆಕೆ ಜಾಸ್ತಿ ಇರೋದ್ರಿಂದ ಕುಟುಂಬ ಜಾಸ್ತಿ ಆದಾಗ ಅಲ್ಲಿ ಒಳಗಡೆ ಟೆಂಪರೇಚರ್ ಜಾಸ್ತಿ ವೇರಿಯೇಷನ್ ಆಗುತ್ತೆ. ಹಂಗಾಗಿ ಅವಕ್ಕೆ ವೆಂಟಿಲೇಷನ್ ಒಂದು ನಾವು ಮಾಡ್ಕೊಡ್ಬೇಕಾಗತ್ತೆ. ಸೊ ಎಲ್ಲೆಲ್ಲಿ ಅವಕಾಶ ಆಗತ್ತೆ ಅಲ್ಲೆಲ್ಲ ಅದಕ್ಕೆ ಗಾಳಿ ಆಡೋದಕ್ಕೆ ಸಹಕರಿಸಿ ಸ್ವಲ್ಪ ಆದಷ್ಟು ನಾವು ಅದಕ್ಕೆ ವೆಂಟಿಲೇಷನ್ ಚೆನ್ನಾಗಿರುವಂತ ಜಾಗದಲ್ಲಿ ಕೊಡ್ಬೇಕಾಗತ್ತೆ. ಈ ಬೇಸಿಗೆ ಸಮಯದಲ್ಲಿ ಜೇನು ಕೃಷಿಕರಿಗೆ ಇದು ಅನ್ನೋದು ಒಂದು ದುಡಿಮೆಯ ಕಾಲ ಅಂತಾನು ಹೇಳ್ಬೋದು. ಯಾಕಂದ್ರೆ ಈ ಸಮಯದಲ್ಲಿ ನಾವು ಹೆಚ್ಚು ತುಪ್ಪನ್ನು ಕೂಡ ಶೇಖರಣೆ ಮಾಡಬಹುದು. ಕೌಶಲ್ಯ ಅಭಿವೃದ್ಧಿ ತರಬೇತಿ ಕಾರ್ಯಕ್ರಮ ಕೊರತು. ಸೊ ಇದರಲ್ಲಿ ಪ್ರಮುಖವಾಗಿ ಜೇನು ಸಾಕಾಣಿಕೆ ಅಥವಾ ಜೇನು ಕೃಷಿ, ಈ ಒಂದು ತರಬೇತಿ ಕಾರ್ಯಕ್ರಮಕ್ಕೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಾವು ನಡೆಸಿಕೊಡ್ತೀವಿ. ಸೊ ಪ್ರಮುಖವಾಗಿ ಇತ್ತೀಚಿನ ದಿವಸದಲ್ಲಿ ನಾವು ಹೆಚ್ಚು ರೈತರಿಗೆ ಆಸಕ್ತಿಯಿಂದ ಹೇಳ್ತಿರುವಂತ ಉಪಕಸಬು ತರಬೇತಿ ಕಾರ್ಯಕ್ರಮ ಅಂತಂದ್ರೆ ಜೇನು ಸಾಕಾಣಿಕೆ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಪ್ರಕೃತಿಯಲ್ಲಿ ಜೀವ ವೈವಿಧ್ಯತೆ ಅಂತ ನೋಡಿದಾಗ ಜೇನುಗಳ ಪಾತ್ರ ಬಹಳ ಮುಖ್ಯವಾಗಿ ಮಾತಾಡ್ತಿರ್ತೀವಿ. ಯಾಕಂದ್ರೆ ಪರಾಗಸ್ಪರ್ಶ ಬೆಳೆಗಳಿಗೆ ಬೇಕಿವತ್ತು. ಸೊ ಹಂಗಾಗಿ ಎಲ್ಲೋ ಒಂದ್ ಕಡೆ ಬೆಳೆಗಳಲ್ಲಿ ಇಳುವರಿ ಕುಂಠಿತ ಆಗದಂಗೆ ನಮ್ಗೆ ಹೆಚ್ಚು ಇಳುವರಿ ಬರಬೇಕಾದ್ರೆ ಪರಾಗಸ್ಪರ್ಶ ನಡಿಬೇಕಾಗತ್ತೆ. ಹಂಗಾಗಿ ಜೇನು ಸಾಕಾಣಿಕೆ ತರಬೇತಿ ಕಾರ್ಯಕ್ರಮಗಳನ್ನ ಕೇಂದ್ರ ಸರ್ಕಾರದಿಂದನು ಮತ್ತೆ ರಾಜ್ಯ ಸರ್ಕಾರದಿಂದ ಎರಡು ಕಡೆಯಿಂದನು ನಾವು ಈ ಒಂದು ಜೇನು ಕೃಷಿ ತರಬೇತಿ ಕಾರ್ಯಕ್ರಮ ನಡೆಸಿಕೊಡ್ತಿರ್ತೀವಿ. ಅದ್ರ ಜೊತೆಗೆ ಪ್ರಮುಖವಾಗಿ ಹೇಳೋದಾದ್ರೆ ಇವತ್ತು ಸ್ವಉದ್ಯೋಗ ಯುವಕರಿಗೆ, ಎಸ್ಪೆಷಲಿ ಯೂತ್ಸ್, ರೂರಲ್ ಯೂತ್ಸ್ ಅಂತ ನಾವೇನ್ ಕರಿತೀರಿ, ಅವ್ರಿಗೆ ಗ್ರಾಮೀಣ ಮಟ್ಟದಲ್ಲಿ ಎಲ್ಲೋ ಒಂದ್ ಕಡೆ ಒಂದು ಸ್ವಉದ್ಯೋಗ ಅಥವಾ ಎಂಟರ್ಪ್ರಿನರ್ಶಿಪ್ ಪ್ರೋಗ್ರಾಮ್ ಅಂತ ನಾವೇನ್ ಕರಿತೀವಿ, ಈ ಒಂದು ಕೌಶಲ್ಯ ಆಧಾರಿತ ತರಬೇತಿ ಕಾರ್ಯಕ್ರಮಗಳನ್ನ ತೋರಿಸ್ಕೊಳ್ಳೋದಕ್ಕೋಸ್ಕರ ಯೂತ್ಸ್ ಗೆ ಈ ಒಂದು ತರಬೇತಿ ಕಾರ್ಯಕ್ರಮಗಳನ್ನ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೊಡ್ತೀವಿ. ಸೊ ಇದರಲ್ಲಿ ಪ್ರಮುಖವಾಗಿ ನಾವು ಮೊದಲನೇದಾಗಿ ಹೇಳಿದಾಗೆ ಒಂದು ದಿವಸದ್ದು ಅರಿವು ತರಬೇತಿ ಕಾರ್ಯಕ್ರಮ ಕೊಡ್ತೀವಿ. ಇದು ಆಸಕ್ತಿ ಇರುವಂತವ್ರಿಗೆ ಜೇನು ಸಾಕಾಣಿಕೆ ಮಾಡಬೇಕು, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕು ನಮ್ಗೆ ಅನ್ನೋರ್ಗೆ ನಾವು ಒಂದು ದಿವಸದ್ದು ಮಾಹಿತಿ ತರಬೇತಿ ಕಾರ್ಯಕ್ರಮ ಅಥವಾ ಅರಿವು ತರಬೇತಿ ಕಾರ್ಯಕ್ರಮ ಅಂತ ಮಾಡ್ತೀವಿ. ಇದಕ್ಕೆ ಯಾವುದೇ ರೀತಿ ಏಜ್ ರಿಸ್ಟ್ರಿಕ್ಷನ್ ಇರಲ್ಲ. 18 ವರ್ಷ ದಾಟಿರೋರಿಂದ ಹಿಡಿದು 80-90 ವರ್ಷದ ಆಸಕ್ತಿ ಇರುವಂತ ಏಜ್ ಆಗಿರುವಂತ ಕೃಷಿಕರು ಕೂಡ ಈ ಒಂದು ತರಬೇತಿಗೆ ಅವಕಾಶ ಇರುತ್ತೆ. ಸೊ ಆಸಕ್ತಿ ಇರೋರು ಬಂದು ಈ ಒಂದು ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಇನ್ನು ಒಂದೊಂದಂದ್ರೆ ಕೌಶಲ್ಯ ಅಭಿವೃದ್ಧಿ ತರಬೇತಿ ಕಾರ್ಯಕ್ರಮ ಅಂತ ಸ್ಕಿಲ್ ಟ್ರೈನಿಂಗ್ಸ್ ಅಂತ ಕರಿತೀವಿ. ಈ ಸ್ಕಿಲ್ ಟ್ರೈನಿಂಗ್ಸ್ ಏನಪ್ಪಾ ಅಂದ್ರೆ 3 ದಿವಸದಿಂದ 7 ದಿವಸ ಮತ್ತೆ ಕೆಲವು ಸತಿ ಸ್ಕಿಲ್ ಕೌನ್ಸಿಲ್ ಇಂಡಿಯಾ ಅಂತ, ಅಗ್ರಿಕಲ್ಚರ್ ಸ್ಕಿಲ್ ಕೌನ್ಸಿಲ್ ಇಂಡಿಯಾ ಅಂತಾನು ಕರಿತೀವಿ. ಸೊ ಅವ್ರ ಕಡೆಯಿಂದ ತರಬೇತಿ ಮಾಡಿದಾಗ ನಾವು 25 ದಿವಸದ ತರಬೇತಿ ಕಾರ್ಯಕ್ರಮ ಕೂಡ ಜೇನು ಸಾಕಾಣಿಕೆಯಲ್ಲಿ ಮಾಡ್ತೀವಿ. ಸೊ ಈ ಒಂದು ತರಬೇತಿ ಕಾರ್ಯಕ್ರಮ ಮೂಲ ಉದ್ದೇಶ ಏನಪ್ಪ ಅಂದ್ರೆ ಯುವಕರಿಗೆ, ಎಸ್ಪೆಷಲಿ ಗ್ರಾಮೀಣ ಮಟ್ಟದಲ್ಲಿ ಇರುವಂತ ಯುವಕರಿಗೆ ಕೃಷಿಯಲ್ಲಿ ಆದಾಯ ಚಟುವಟಿಕೆಯನ್ನ ತೋರಿಸ್ಕೊಡ್ಬೇಕು, ಜೊತೆಗೆ ಅವ್ರಿಗೆ ಒಂದು ಉದ್ಯೋಗ ಅವಕಾಶ ಕಲ್ಪಿಸಿಕೊಡ್ಬೇಕು ಅನ್ನೋ ಉದ್ದೇಶಕ್ಕೆ ಈ ಒಂದು ಸ್ಕಿಲ್ ಇಂಡಿಯಾ ಅಥವಾ ಸ್ಕಿಲ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಮಾಡ್ತೀವಿ. ಸೊ ಇದಕ್ಕೂ ನಾವು ಆಸಕ್ತಿ ಇರುವಂತ ಯುವಕರು, ಏಜ್ ರಿಸ್ಟ್ರಿಕ್ಷನ್ ಇರುತ್ತೆ, 18-35 ವರ್ಷದ ಒಳಗಿರುವಂತ ಯುವಕರಿಗೆ ಅವಕಾಶ ಇರುತ್ತೆ ಈ ಒಂದು ತರಬೇತಿ ಕಾರ್ಯಕ್ರಮಕ್ಕೆ ಭಾಗವಹಿಸೋದಕ್ಕೆ. ಈ ಒಂದು ತರಬೇತಿ ಕಾರ್ಯಕ್ರಮದಲ್ಲಿ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ನೀವು ಭೇಟಿ ಕೊಟ್ಟು ನಿಮ್ಮ ಹೆಸರನ್ನ ನೋಂದಾಯಿಸಿ, ಯಾವ ಸಮಯದಲ್ಲಿ ತರಬೇತಿಗಳು ನಡೀತಿರುತ್ತೆ ಅಂತ ಸಮಯದಲ್ಲಿ ಭಾಗವಹಿಸಿ ನೀವೊಂದು ಈ ತರಬೇತಿಯನ್ನ ಉಪಯೋಗ ಪಡ್ಕೋಬಹುದು ಅಂತ ಹೇಳ್ತಾ, ಮುಂದಿನ ದಿವಸಗಳಲ್ಲಿ ಆಸಕ್ತಿ ಇರುವಂತವ್ರು ನೀವು ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗಕ್ಕೆ ಭೇಟಿ ಕೊಟ್ಟು ಹೆಸರನ್ನ ನೋಂದಾಯಿಸಬಹುದು, ಅಥವಾ ನನ್ನ ದೂರವಾಣಿ ಸಂಖ್ಯೆಗೂ ನೀವು ಫೋನ್ ಮಾಡಿ ನಿಮ್ಮ ಹೆಸರನ್ನ ನೋಂದಾಯಿಸಬಹುದು. ಅವಕಾಶ ಇದ್ದ ಸಮಯದಲ್ಲಿ ನಾವೇ ನಿಮಗೆ ಪುನರ್ ಫೋನ್ ಇಂದ ಮುಖಾಂತರ ನಿಮಗೆ ತಿಳಿಸಿ ಆ ಒಂದು ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ತಿಳಿಸ್ತಿರ್ತೀವಿ. ಜೇನು ಕೃಷಿ ಅಂತ ಬಂದ್ರೆ ನಾವು ಹೆಚ್ಚಾಗಿ ತುಪ್ಪ ಅಂತಾನೆ ಮಾತಾಡ್ತಿರ್ತೀವಿ, ಬಟ್ ಅದು ಹೊರತುಪಡಿಸಿ ಜೇನಲ್ಲಿ ನಾವು ಸಾಕಷ್ಟು ಉತ್ಪನ್ನಗಳನ್ನ ಇವತ್ತು ಪಡಿತಿದ್ವಿ. ಮೊದಲಿಂದ ಅಂತ ನೋಡೋದಾದ್ರೆ ಜೇನು ತುಪ್ಪ ಪ್ರಾಮುಖ್ಯತೆ ಇರುವಂತದ್ದು. ಸೊ ಹಂಗಾಗಿ ಜೇನು ತುಪ್ಪ ಅದರದೇ ಆದಂತ ಪ್ರಾಮುಖ್ಯತೆ ನಮ್ಮ ಹಿಸ್ಟ್ರಿ ತೆಗೆದು ನೋಡಿದ್ರೆ ಸುಮಾರು ವರ್ಷಗಳಿಂದ ಜೇನು ತುಪ್ಪ ನಾವು ಬಳಕೆ ಮಾಡ್ತಾ ಇದೀವಿ. ಅದರದೇ ಆದಂತ ಆಯುರ್ವೇದಿಕ್ ಗುಣ ಇದೆ, ಜೊತೆಗೆ ಇವತ್ತು ಮನೆಯಲ್ಲಿ ಏನೇ ಒಂದು ಶುಭ ಕಾರ್ಯ ಆದ್ರೆ ಜೇನು ತುಪ್ಪನ ಬಳಕೆ ಮಾಡೋದು ಒಂದು ಹವ್ಯಾಸ. ಬೇರೆ ಉತ್ಪನ್ನಗಳು ಅಂತ ನೋಡಿದಾಗ ಜೇನಲ್ಲಿ ನಮ್ಗೆ ಒಂದು ಹೆಚ್ಚಾಗಿ ಪಡೆಯುವಂತದ್ದು ಮೇಣ. ಸೊ ಒಂದು ಜೇನು ಮೇಣ ಅಂತ ಕರಿತೀವಿ, ಬಿ ವ್ಯಾಕ್ಸ್ ಅಂತಾನೆ ಕರಿತೀವಿ. ಈ ಜೇನು ಮೇಣ ಮೊದಲು ಹೆಚ್ಚಾಗಿ ನಾವು ಪೇಂಟ್ಸ್, ವಾರ್ನಿಶಸ್ ಎಲ್ಲಾ ಕಡೆನು ಬಳಕೆ ಮಾಡ್ತಾ ಇದ್ವಿ, ಕ್ಯಾಂಡಲ್ಸ್ ಮಾಡ್ತಾ ಇದ್ರು. ಸೊ ಈ ರೀತಿ ನಾವು ಬಳಕೆ ಮಾಡ್ಕೊಂಡು ಪದಾರ್ಥಗಳನ್ನ ಉಪಯೋಗ ಮಾಡ್ತಿದ್ವಿ. ಬಟ್ ಜೇನು ಮೇಣ ನಮ್ಗೆ ಅರಿಗಳು ಏಜ್ ಆದಂಗೆ ಅವನ್ನ ತೆಗೆದು ನಾವ್ ಇವತ್ತು ಸಂಸ್ಕರಣೆ ಮಾಡಿ ಜೇನು ಮೇಣನ ಎಕ್ಸ್ಟ್ರಾಕ್ಟ್ ಮಾಡಿ ಇವತ್ತು ಮಾರ್ಕೆಟ್ ಜೇನು ಸೊಸೈಟಿಗಳು ಎಲ್ಲಿದಾವೆ ಅಂತ ಕಡೆ ಎಲ್ಲ ಅದನ್ನ ವಾಪಸ್ ಬೈಬ್ಯಾಕ್ ತಗೋತಾರೆ. ಸೊ 1 ಕೆಜಿ ಜೇನು ಮೇಣಕ್ಕೆ ನಮ್ಗೆ ಇವತ್ತು ಸುಮಾರು 600 ರೂಪಾಯಿಷ್ಟು ಬೆಲೆ ಇದೆ. ಸೊ ಹಂಗಾಗಿ ನಾವು ಕುಟುಂಬಗಳ ನಿರ್ವಹಣೆ ಮಾಡೋದ್ರಲ್ಲಿ ತುಪ್ಪ ತೆಗೆಯೋದ್ರ ಜೊತೆಗೆ ಜೇನು ಮೇಣ ಕೂಡ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಕೋಬಹುದಾಗತ್ತೆ. ಎರಡನೇದಾಗಿ ಇವತ್ತು ಪರಾಗ. ಸೊ ಯಾಕಂದ್ರೆ ಬೆಳೆಗಳಲ್ಲಿ ಪರಾಗಸ್ಪರ್ಶ ಒಂದ್ ಕಡೆ ಹೇಳ್ತೀವಿ, ಬಟ್ ಪರಾಗನು ಶೇಖರಣೆ ಮಾಡುತ್ತೆ. ಜೇನುಳ ಅಂತ ನೀವು ನೋಡಿದ್ರೆ ಜೇನುಳ ತನ್ನ ಮರಿಗಳಿಗೆ ತಿನ್ಸಿ ಬೆಳವಣಿಗೆ ಮಾಡಿಸೋದಕ್ಕೆ ಜೇನು ತುಪ್ಪ ಜೊತೆಗೆ ಮಿಶ್ರಣ ಮಾಡಕ್ಕೆ ಪರಾಗನ್ ಕೂಡ ಶೇಖರಣೆ ಮಾಡುತ್ತೆ. ಈ ಜೇನು ಪರಾಗನ ಪ್ರಪೋಲಿಸ್ ಅಂತ ಕರಿತೀವಿ ನಾವು ಇಂಗ್ಲಿಷ್ ಅಲ್ಲಿ. ಅದನ್ನ ಇವತ್ತು ದೊಡ್ಡ ದೊಡ್ಡ ಸೂಪರ್ ಮಾರ್ಕೆಟ್ ಗಳಲ್ಲಿ ಹೋದ್ರೆ ನಿಮ್ಗೆ 100-200 ಗ್ರಾಂ ಡಬ್ಬಗಳಲ್ಲಿ ಪ್ರಪೋಲಿಸ್ ಅಂತಾನೆ ಇವತ್ತು ಮಾರುಕಟ್ಟೆ ಮಾಡ್ತಿರುವಂತದ್ದನ್ನ ನಾವು ನೋಡ್ತೀವಿ. ಈ ಪರಾಗ ಏನಪ್ಪಾ ಅಂದ್ರೆ ಬೆಳೆಗಳಲ್ಲಿ ಹೆಚ್ಚಾಗಿ ಪ್ರೋಟೀನ್ ಅಂಶ ಇರುವಂತ ಒಂದು ಪದಾರ್ಥ. ಸೊ ಎಲ್ಲೋ ಒಂದ್ ಕಡೆ ಮಕ್ಕಳಿಗೆ ಪ್ರೋಟೀನ್ ಏನ್ ಇವತ್ತು ನಾವು ಮಾತಾಡ್ತೀವಿ, ಪ್ರೋಟೀನ್ಸ್, ವಿಟಮಿನ್ಸ್, ಬೆಳವಣಿಗೆ ಬೇಕಾಗಿರುವಂತ ಅಂಶಗಳು ಏನಿದಾವೆ ಅದನ್ನ ಈ ಪರಾಗದಲ್ಲಿ ಹೆಚ್ಚಾಗಿ ಸಿಗತ್ತೆ ಅನ್ನೋ ಉದ್ದೇಶಕ್ಕೆ ಇವತ್ತು ಪ್ರಪೋಲಿಸ್ ಅನ್ನು ಕೂಡ ನಾವು ಶೇಖರಣೆ ಮಾಡ್ತೀವಿ. ಅಂದ್ರೆ ಜೇನು ಏನು ತಂದು ಗೂಡಿಗೆ ಶೇಖರಣೆ ಮಾಡುತ್ತೆ ಆ ಒಂದು ಪರಾಗನ ನಾವು ಕಲೆಕ್ಟ್ ಮಾಡಿ ಅದನ್ನ ಒಣಗಿಸಿ ಒಣಗಿಸಿ ಇವತ್ತು ಬಾಟ್ಲಲ್ಲಿ ಪ್ಯಾಕ್ ಮಾಡಿ ಇವತ್ತು ಪ್ರೊಪೋಲಿಸ್ ನ ಮಾರಾಟ ಮಾಡ್ತಿರುವಂತದ್ದು. ಹಂಗಾಗಿ ಜೇನು ಪರಾಗನು ಇವತ್ತು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡೋದಕ್ಕೆ ಅವಕಾಶ ಇರುವಂತ ಒಂದು ಪದಾರ್ಥ. ಇನ್ನು ಹೊರತುಪಡಿಸಿದ್ರೆ ಜೇನು ರಾಯಲ್ ಜೆಲ್ಲಿ ಅಂತ ಕರಿತೀವಿ, ರಾಜಶಾಹಿ ರಸ ಅಂತ ಕರಿತೀವಿ. ಸೊ ರಾಯಲ್ ಜೆಲ್ಲಿನ ರಾಜಶಾಹಿ ರಸ ಅಂತ ಕರಿತೀವಿ. ಇದು ಹೆಚ್ಚಾಗಿ ನಾವ್ ಎಲ್ಲಿ ನೋಡ್ತೀವಿ ಅಂತಂದ್ರೆ ಕಣ್ಣುಗಳಲ್ಲಿ ನೋಡ್ತೀವಿ. ಸೊ ಮರಿ ಹುಳುಗಳಿಗೆ ನಾವು ಹಾಲುಳ ಅಂತ ಕರಿತೀವಿ. ಜನರಲ್ ಬಾಡ್ ಭಾಷೆ ಅಂತ ನೋಡೋದಾದ್ರೆ ಆ ಜೇನು ಹರಿನ ತಗೊಂಡಾಗ ಒಳಗಡೆ ಮರಿ ಹುಳ ಅದ್ರ ಜೊತೆಗೆ ಹಾಲುನು ಇರುತ್ತೆ. ಆ ಹಾಲ್ ಏನಿರುತ್ತೆ ಆ ಪ್ರಾರಂಭದಲ್ಲಿ ನಮ್ಗೆ ಒಂದು ದಿವಸ ಎರಡು ದಿವಸ ಆ ಬಿಳಿ ಹಾಲ್ ಏನಿರುತ್ತೆ ಅದನ್ನ ರಾಜಶಾಹಿ ರಸ ಅಂತ ಕರಿತೀವಿ. ಹೆಚ್ಚಾಗಿ ನಮ್ಗೆ ಅದು ಬೆಳವಣಿಗೆಗೆ ಎಸ್ಪೆಷಲಿ ಎಲ್ಲಿ ಉಪಯೋಗ ಜಾಸ್ತಿ ಅಂತ ಹೇಳ್ತೀವಿ ಮಕ್ಕಳಿಗೆ ಐಕ್ಯೂ ಡೆವಲಪ್ಮೆಂಟ್ಗೆ ಅಂತ ಹೇಳ್ತೀವಿ. ಯಾಕೆಂದ್ರೆ ಇವತ್ತು ರಾಜಶಾಹಿ ರಸಕ್ಕೆ ಅದ್ರಲ್ಲಿ ಇರುವಂತ ಅಂಶನ ನೋಡೋದಾದ್ರೆ ಬ್ರೈನ್ ಡೆವಲಪ್ಮೆಂಟ್ ಪ್ರೋಸೆಸ್ ಗೆ ರಾಜಶಾಹಿ ರಸ ತುಂಬಾ ಹೆಲ್ಪ್ ಆಗುತ್ತೆ. ಹಂಗಾಗಿ ಜೇನು ಕೃಷಿಕರು ಈ ರಾಜಶಾಹಿ ರಸನ್ ಕೂಡ ಇವತ್ತು ಕಲೆಕ್ಟ್ ಮಾಡಿ ಸ್ವಲ್ಪ ಮಟ್ಟಿಗೆ ಮಾರಾಟ ಮಾಡ್ತಾರೆ. ಸೊ ಅದನ್ನ ಜೇನು ಕೃಷಿಕರು ನಮ್ಮಲ್ಲಿ ಪೆಟ್ಟಿಗೆ ಇದ್ರೆ ನೇರವಾಗಿ ಮಕ್ಕಳಿಗೆ ಅದನ್ನ ತಿನ್ಸ್ಕೊಡ್ಬೋದು. ಆ ತಿನ್ಸ್ಕೊಡೋದ್ರಿಂದ ಮಕ್ಕಳಿಗೆ ಐಕ್ಯೂ ಡೆವಲಪ್ಮೆಂಟ್ ಬ್ರೈನ್ ಡೆವಲಪ್ಮೆಂಟ್ ಗೆ ಸಹಕಾರಿ ಆಗೋದ್ರಿಂದ ಇವತ್ತು ರಾಜಶಾಹಿ ರಸ ಕೂಡ ಅದರದೇ ಆದಂತ ಒಂದು ಬೆಲೆ ಇರುವಂತ ಒಂದು ಮಾರುಕಟ್ಟೆಯಲ್ಲಿ. ಇದೆಲ್ಲ ಹೊರತುಪಡಿಸಿ ಇವತ್ತು ಮುಂದುವರೆದ ದೇಶಗಳಲ್ಲಿ ಇವತ್ತು ಜೇನು ವಿಷ, ಯಾಕಂದ್ರೆ ಇವತ್ತು ಎಲ್ಲೋ ಒಂದ್ ಕಡೆ ನಾವು ಜೇನ್ ಹತ್ರ ಯಾಕೆ ಹೋಗಲ್ಲ ಅಂದ್ರೆ ಚುಚ್ಚತ್ತೆ ಅಂತ, ವಿಷ ಇದೆ ಚುಚ್ಚತ್ತೆ ಊತ ಬರುತ್ತೆ ಉರಿ ಬರುತ್ತೆ ಅಂತ ಹೇಳ್ತೀವಿ. ಬಟ್ ಇವತ್ತು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಅಲ್ಲಿ ಜೇನು ವಿಷಕ್ಕೆ ಅದರದೇ ಆದಂತ ಬೇಡಿಕೆ ಇರುವಂತದ್ದು. ಯಾಕಂದ್ರೆ ಇವತ್ತು ಕ್ಲಿನಿಕಲ್ ಸ್ಟಡೀಸ್ ಅಂತ ನೋಡಿದ್ರೆ ನಮ್ಗೆ ಹೆಚ್ಚಾಗಿ ಸಂಶೋಧನೆಗಳು ನಡೀತಿರೋದು ಜೇನು ವಿಷದ ತಗೊಂಡು ನಾವು ಯಾವ ರೀತಿ ಬಳಕೆ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಸಂಶೋಧನೆಗಳು ಜಾಸ್ತಿ ನಡೀತಿರುವಂತದ್ದು. ಈ ಜೇನು ವಿಷ ಹೆಚ್ಚಾಗಿ ನಾವು ಇವತ್ತು ಬಿ ಥೆರಪಿ ಅಂತ ಕರಿತೀವಿ. ನೀವು ಎಲ್ಲೆಲ್ಲಿ ಆಯುರ್ವೇದಿಕ್ ಪಾರ್ಲರ್ ಗಳಿದಾವೆ ಅಂತ ಕಡೆ ಹೋದ್ರೆ ನಿಮ್ಗೆ ಬಿ ಥೆರಪಿ ಅಂತ ಮಾಡ್ತಾರೆ. ಈ ಬಿ ಥೆರಪಿ ಅಂತಂದ್ರೆ ಎಲ್ಲೋ ಒಂದ್ ಕಡೆ ನಮ್ಗೆ ದೇಹದಲ್ಲಿ ಗಾಯ ಆಗಿರುವಂತ ಗ್ಯಾಂಗ್ರೀನ್ ಆಗಿರುವಂತ ಜಾಗಗಳಿದ್ರೆ ಅಂತ ಕಡೆಗೆ ಈ ಜೇನು ಹುಳುಗಳನ್ನ ತಗೊಂಡು ಅಲ್ಲಿಗೆ ನಮ್ಗೆ ಚುಚ್ಚಿಸ್ಕೊಡ್ತಾರೆ. ಆ ಚುಚ್ಚಿಸ್ಕೊಡೋದ್ರಿಂದ ನಮ್ಗೆ ಏನಪ್ಪಾ ಅಂದ್ರೆ ಅಲ್ಲಿರುವಂತ ಕೆಟ್ಟ ರಕ್ತನ ಶುದ್ಧಿ ಮಾಡೋದಕ್ಕೆ ಈ ಒಂದು ಜೇನು ವಿಷ ತುಂಬಾ ಸಹಕಾರಿಯಾಗುತ್ತೆ. ಹಂಗಾಗಿ ಎಲ್ಲೋ ಒಂದ್ ಕಡೆ ರಕ್ತನಾಳ ಶುದ್ಧಿ ಮಾಡ್ಕೊಡೋದಕ್ಕೆ ತುಂಬಾ ಸಹಕಾರಿಯಾಗೋದು ಅನ್ನೋದ್ರೆ ಜೇನು ವಿಷ. ಹಂಗಾಗಿ ಎಲ್ಲೋ ಒಂದ್ ಕಡೆ ನಾವು ರೈತರಿಗೆ ಅಥವಾ ಜೇನು ಕೃಷಿಕರಿಗೆ ಹೇಳೋದೇನಪ್ಪಾ ಅಂದ್ರೆ ಚೆನ್ನಾಗಿರೋ ಮನುಷ್ಯನು ಆರ್ ತಿಂಗಳಿಗೆ ಅಥವಾ ಒಂದ್ ವರ್ಷದಲ್ಲಿ ಆದ್ರೂ ಒಂದ್ಸತಿ ಆದ್ರೂ ಜೇನು ಹುಳ ಚುಚ್ಚಿಸ್ಕೊಳ್ಳಿ ಅಂತ ಹೇಳ್ತೀವಿ. ಯಾಕಂದ್ರೆ ಒಂದ್ಸತಿ ಚುಚ್ಚಿಸ್ಕೊಂಡ್ರೆ ಆ ವಿಷ ನಮ್ ದೇಹದೊಳಗೆ ಹೋಯ್ತಂದ್ರೆ ನಮ್ ರಕ್ತನಾಳ ಶುದ್ಧಿ ಆಗುತ್ತೆ. ಹಂಗಾಗಿ ಯಾವುದೇ ರೀತಿ ಹಾರ್ಟ್ ಪ್ರಾಬ್ಲಮ್ಸ್ ಅಥವಾ ಬ್ಲಾಕೇಜಸ್, ನಮ್ ಏನ್ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ನಾವೇನ್ ಕರಿತೀವಿ, ಈ ಬ್ಲಾಕೇಜಸ್ ನೆಲ್ಲ ಶುದ್ಧಿ ಮಾಡೋದಕ್ಕೂ ಸಹಕಾರಿ ಆಗ್ತಿರುತ್ತೆ. ಹಂಗಾಗಿ ಜೇನು ವಿಷ ಇವತ್ತು ಅದರದೇ ಆದಂತ ಬೆಲೆ ಪಡ್ಕೊಂಡಿದೆ. ಆ ಜೇನು ವಿಷನ ತಗೊಂಡು ಇವತ್ತು ಕಾಸ್ಮೆಟಿಕ್ಸ್ ಮಾಡ್ತಿದ್ದಾರೆ. ಆ ಕಾಸ್ಮೆಟಿಕ್ಸ್ ಅಲ್ಲಿ ಎಸ್ಪೆಷಲಿ ಫೇಷಿಯಲ್ ಕ್ರೀಮ್ಸ್ ಮಕ್ಕಳಿಗೆ ಬೇರೆ ಲೋಲೆ ಅಂತವೆಲ್ಲ ಬಳಕೆ ಮಾಡ್ತೀವಿ. ಬಿ ವೆನಮ್ ಮಾಸ್ಕ್ ಅಂತಾನೆ ಇವತ್ತು ಜೇನು ವಿಷನ ತಗೊಂಡು ಕ್ರೀಮ್ಸ್ ನು ಮಾಡ್ತಿದ್ದಾರೆ. ಸೊ ಇವೆಲ್ಲ ಅದರದೇ ಆದಂತ ಮೌಲ್ಯವರ್ಧನೆ ಪದಾರ್ಥಗಳು. ಸೊ ಇವತ್ತು ಮಾರ್ಕೆಟ್ಟಲ್ಲಿ ಬೇಡಿಕೆ ಇದಾವೆ. ಹಂಗಾಗಿ ಜೇನು ವಿಷನ್ ಕೂಡ ಇದೆ. ಒಂದ್ ಕಡೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಅಲ್ಲೂ ಬಳಕೆ ಮಾಡ್ತಿದ್ದಾರೆ, ಇನ್ನೊಂದ್ ಕಡೆ ಕಾಸ್ಮೆಟಿಕ್ ಇಂಡಸ್ಟ್ರೀಸ್ ಕೂಡ ಬಳಕೆ ಮಾಡ್ಕೊತಿರುವಂತದ್ದು. ಹಂಗಾಗಿ ಜೇನು ವಿಷನ್ ಕೂಡ ಇವತ್ತು ಸಂಸ್ಕರಣೆ ಮಾಡಿ ಅದನ್ನ ಬಳಕೆ ಮಾಡೋದಕ್ಕೆ ವಿಧ ಪಡಿತಿರುವಂತದ್ದು. ಜೇನು ಕೃಷಿ ಅಂದ ತಕ್ಷಣ ಎಲ್ಲರಿಗೂ ಒಂದ್ ಕಡೆ ತುಪ್ಪ, ಜೇನು ಅಂದ ತಕ್ಷಣ ಮನ್ಸಿಗೆ ಬರೋದೇ ತುಪ್ಪ. ಈ ಒಂದು ಜೇನ ನಾವು ಸಂಗ್ರಹಣೆ ಮಾಡೋದು ಜೇನು ಹುಳುಗಳಿಂದ. ಸೊ ಪ್ರಕೃತಿಲಿ ಅಂತ ನೋಡೋದಾದ್ರೆ ಪ್ರಭೇದಗಳು ಜೇನಲ್ಲೂ ಇದಾವೆ. ನಾವು ಯಾಕಂದ್ರೆ ಸುಮಾರು ಪ್ರಭೇದಗಳು ಕೀಟಗಳಲ್ಲಿ ಮಾತಾಡ್ಬೇಕಾದ್ರೆ ಜೇನು ಒಂದು ಹುಳ. ಸೊ ಆ ಜೇನಲ್ಲೇ ನಮ್ಗೆ ಸುಮಾರು ಒಂದು ಮೂರು ಪ್ರಭೇದಗಳನ್ನ ನಾವು ನೋಡ್ತೀವಿ. ಅದ್ರ ಜೊತೆಗೂ ಇನ್ನೂ ಒಂದು ಜೇನು ಜಾತಿನ ಕೂಡ ಮಾತಾಡ್ತೀವಿ. ಬಹಳ ಮುಖ್ಯವಾಗಿ ಜೇನು ಅಂದ ತಕ್ಷಣ ನಾವು ಹೆಚ್ಚಾಗಿ ಕಂಡು ಬರೋದು ನಮ್ಗೆ ಪ್ರಕೃತಿಯಲ್ಲಿ ಮೂರು ಜಾತಿ ಜೇನು ಹುಳುಗಳನ್ನ ನಾವು ಮಾತಾಡ್ತೀವಿ. ಒಂದು ಹೆಜ್ಜೇನು ಅಂತ ಕರಿತೀವಿ, ಹೆಜ್ಜೇನು ಅಥವಾ ಬೆಟ್ಟದ ಜೇನು ಅಂತ ಕರಿತೀವಿ. ಇವು ಗಾತ್ರದಲ್ಲಿ ದೊಡ್ಡದಾಗಿರುತ್ತವೆ, ಒಂದೇ ಕುಟುಂಬ ಕಟ್ಟುವಂತದ್ದು, ಒಂದೇ ಅರಿನ ಕಟ್ಟಿ ವಾಸ ಮಾಡುವಂತವು. ಸೊ ಇದು ನಮ್ಗೆ ಪ್ರಕೃತಿಯಲ್ಲಿ ಎಲ್ಲಿ ನೋಡ್ತೀವಿ ಅಂತಂದ್ರೆ ಎತ್ತರ ಪ್ರದೇಶದಲ್ಲಿ ನೋಡ್ತೀವಿ. ಹೆಜ್ಜೇನು ಅಥವಾ ಬೆಟ್ಟದ ಜೇನು ಅಂತ ನೋಡೋದಾದ್ರೆ ಹೆಸರಲ್ಲಿ ಹೇಳಿದಾಗೆ ಇದು ಕುಟುಂಬ ದೊಡ್ಡದಾಗಿರುತ್ತೆ ಮತ್ತೆ ಇದು ಎತ್ತರ ಪ್ರದೇಶದಲ್ಲಿ ಕೂಡ ಕಟ್ಟುವಂತದ್ದು. ಇದು ನಾವು ನೋಡ್ಬೇಕಾದ್ರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳಲ್ಲಿ ನೋಡ್ತೀವಿ ಅಥವಾ ದೊಡ್ಡ ದೊಡ್ಡ ಮರಗಳಲ್ಲಿ ನೋಡ್ತೀವಿ, ಎತ್ತರವಾಗಿ ಬೆಳೆದಿರುವಂತ ಮರಗಳು ಅಥವಾ ಕೆಲವು ಸತಿ ಟವರ್ಗಳು, ಏನೋ ದೊಡ್ಡ ದೊಡ್ಡ ಟವರ್ ಗಳಿದ್ರೆ ಆ ಟವರ್ ಗಳಿಗೆ ಅಥವಾ ನೀರಿನ ಟ್ಯಾಂಕ್ ಗಳಿಗೆ ಈ ಒಂದು ಜೇನು ಮೇಲೆ ಹೋಗಿ ಬೆಳಕಲ್ಲೇ ವಾಸ ಮಾಡುವಂತ ಜೇನು ಪ್ರಭೇದ ಅಂತಂದ್ರೆ ಹೆಜ್ಜೇನು ಅಂತ ಹೇಳ್ಬೋದು. ಯಾಕಂದ್ರೆ ಇದು ಬೆಳಕಲ್ಲೇ ವಾಸ ಮಾಡುತ್ತೆ ಮತ್ತೆ ಇದು ನಮ್ಗೆ ಪ್ರಕೃತಿಯಲ್ಲಿ ದಟ್ಟವಾಗಿ ಅರಣ್ಯದಲ್ಲಿರುತ್ತೋ ಅಂತ ಕಡೆ ಜಾಸ್ತಿ ನಾವು ನೋಡ್ತೀವಿ. ಸೊ ಇವು ಎಲ್ಲಾ ಜಾತಿ ಕಾಡು ಮರಗಳಲ್ಲೂ ಕೂಡ ಆಹಾರ ಸಂಗ್ರಹಣೆ ಮಾಡಿಕೊಂಡು ಪರಾಗ ಮತ್ತು ಮಕರಂದ ಎರಡನ್ನೂ ಶೇಖರಣೆ ಮಾಡಿ ಕುಟುಂಬ ನಿರ್ವಹಣೆ ಮಾಡಿಕೊಂಡು ವಾರ್ಷಿಕ ಅಂತ ನೋಡೋದಾದ್ರೆ ಹೆಜ್ಜೇನಲ್ಲಿ ನಮ್ ಸುಮಾರು ಒಂದು 20-25 ಕೆಜಿ ಜೇನುತುಪ್ಪನ ಒಂದು ಕುಟುಂಬದಿಂದ ಪಡಿಬಹುದು. ಬಟ್ ಇದು ಸಾಕಾಣಿಕೆ ಯೋಗ್ಯವಲ್ಲ, ಯಾಕೆ ಅಂದ್ರೆ ಇದು ಒಂದೇ ಹರಿ ಕಟ್ಟೋದ್ರಿಂದ ತುಪ್ಪ ಸಂಗ್ರಹಣೆ ಮಾಡೋದು ಕಷ್ಟ ಆಗ್ತವೆ. ಮತ್ತೆ ಎರಡನೇದಾಗಿ ಸಿಟ್ಟಿನ ಸ್ವಭಾವ ಜಾಸ್ತಿ, ಇದಕ್ಕೆ ಸ್ವಲ್ಪ ಟೆಂಪರೇಚರ್ ವೇರಿಯೇಷನ್ ಆಯ್ತು, ಬಿಸಿ ಆಯ್ತು, ಶೆಕೆ ಆಯ್ತು ಅಂದ್ರೆ ಸಿಟ್ಟೆದ್ದು ಅಲ್ಲಿರೋ ಸುತ್ತಮುತ್ತ ಇರುವಂತ ಪ್ರಾಣಿಗಳು ಮನುಷ್ಯರು ಎಲ್ಲರಿಗೂ ಅಟ್ಯಾಕ್ ಮಾಡಿ ಚುಚ್ಚು ಅಂತ ಕೆಲಸ ಮಾಡ್ತವೆ. ಬಟ್ ಇದು ಗಾತ್ರದಲ್ಲಿ ದೊಡ್ಡದಾಗಿರೋದ್ರಿಂದ ಇದ್ರ ವಿಷಾನು ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಸಾಕಾಣಿಕೆಗೆ ಯೋಗ್ಯ ಇಲ್ಲ. ಬಟ್ ಪ್ರಕೃತಿಯಲ್ಲಿ ದಟ್ಟವಾಗಿ ನಾವು ನೋಡ್ತೀವಿ. ಬಟ್ ಇದ್ರ ತುಪ್ಪ ನಾನು ಇವತ್ತು ಕಾಡಿನ ಜನಗಳು ಇವತ್ತು ಇದನ್ನ ಪಡೆದು ಇವತ್ತು ಮಾರಾಟ ಮಾಡೋದನ್ನ ಕೂಡ ನೋಡ್ತಾ ಇರ್ತೀವಿ. ಮತ್ತೆ ಇನ್ನೊಂದು ಎರಡನೇ ಪ್ರಭೇದ ಅಂತ ಬಂದ್ರೆ ಲಿಟಲ್ ಬಿ ಅಂತ ಕರಿತೀವಿ. ಲಿಟಲ್ ಬಿ ಅಂತಂದ್ರೆ ನಮ್ಮಲ್ಲಿ ಪೊದೆ ಜೇನು ಅಂತ ಕರಿತೀವಿ. ಸೊ ಇದು ಜನರಲ್ ಆಗಿ ಮನೆಗಳ ಹತ್ರ ನಾವು ಎಲ್ಲೆಲ್ಲಿ ಪೊದೆಗಳಿರುತ್ತೆ ಅಂತ ಕಡೆ ನಾವು ನೋಡ್ತೀವಿ. ಪೊದೆ ಜೇನು ಅಂತ ನಾವು ಕರೆಯೋದು ಕನ್ನಡದಲ್ಲಿ ಕರೆಯೋದಾದ್ರೆ ಪೊದೆ ಜೇನು ಅಂತ ಕರಿತೀವಿ. ಎಪಿಸ್ ಫ್ಲೋರಿಯಾ ಅಂತ ಕರಿತೀವಿ. ಸೊ ಇದು ಗಾತ್ರದಲ್ಲಿ ಸಣ್ಣದು, ಕುಟುಂಬ ಸಂಖ್ಯೆನು ಸಣ್ಣದು, ಸುಮಾರು ಒಂದು 2,000-3,000 ಹುಳ ಒಂದು ಕುಟುಂಬದಲ್ಲಿ ಇರುತ್ತೆ. ಬಟ್ ಇದು ಮತ್ತೆ ಇದನ್ನು ಒಂದೇ ಅರಿ ಕಟ್ಟುವಂತದ್ದು, ಮತ್ತೆ ಸಣ್ಣ ಸಣ್ಣ ಪೊದೆಗಳಲ್ಲಿ ಇರುತ್ತೆ. ಮತ್ತೆ ಇದನ್ನ ಪ್ರಕೃತಿಯಲ್ಲಿ ಪರಾಗಸ್ಪರ್ಶಕ್ಕೆ ಸಹಾಯ ಮಾಡೋದ್ರಿಂದ ನಾವು ಇದನ್ನು ಕೂಡ ನಿರ್ವಹಣೆ ಮಾಡೋದಕ್ಕೆ ಹೇಳ್ತೀವಿ, ಬಿಟ್ಟರೆ ನಾಶ ಮಾಡೋದಕ್ಕೆ ಹೇಳಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಪ್ರಕೃತಿಯಲ್ಲಿ ಇದು ಒಂದು ತಳಿ ಎಪಿಸ್ ಫ್ಲೋರಿಯಾ ಅಂತ ನಮ್ಗೆ ಲಿಟಲ್ ಬಿ ಅಂತ ಕರಿತೀವಿ. ಇದನ್ನು ನಮ್ಗೆ ಪ್ರಕೃತಿಯಲ್ಲಿ ಒಂದ್ ತಳಿ ಇರುವಂತದ್ದು. ನಾವು ಹೆಚ್ಚಾಗಿ ಮಾತಾಡೋದು ಸಾಕಾಣಿಕೆ ಮಾಡ್ತಿರೋ ತಳಿ ಅಂತಂದ್ರೆ ಎಪಿಸ್ ಸೆರೆನಾ ಇಂಡಿಕಾ ಅಂತೇಳಿ. ಇದನ್ನ ನಾವು ಉತ್ತು ಜೇನು ಅಥವಾ ಪೊಟ್ರೆ ಜೇನು ಅಂತ ಕರಿತೀವಿ. ಇವತ್ತು ಏನ್ ನಾವು ಪೆಟ್ಟಿಗೆಗಳಲ್ಲಿ ಜೇನು ಸಾಕಾಣಿಕೆ ಮಾಡ್ತಿದೀವಿ, ಈ ತಳಿ ಅನ್ನೋದಾದ್ರೆ ಎಪಿಸ್ ಸೆರೆನಾ ಇಂಡಿಕಾ ಅಂತ ಕರಿತೀವಿ. ಸೊ ಇದನ್ನ ನಾವು ಯಾಕೆ ಸಾಕಾಣಿಕೆ ಮಾಡ್ತೀವಿ ಅಂತಂದ್ರೆ ಇದನ್ನ ನಿರ್ವಹಣೆ ಮಾಡಬಹುದು. ಎಲ್ಲೋ ಒಂದ್ ಕಡೆ ಇದು ಜೇನು ಕುಟುಂಬ ಅಂತ ನೋಡೋದಾದ್ರೆ ಸಮಾನಾಂತರ ಅರಿಗಳನ್ನ ಅಂತ ಹೇಳ್ತೀವಿ. ಸುಮಾರು ಸಣ್ಣ ಸಣ್ಣ ಅರಿಗಳು 1-8 ಅರಿಗಳನ್ನ ಒಂದ್ರ ಪಕ್ಕದಲ್ಲಿ ಒಂದು ಕಟ್ಟುವಂತದನ್ನ ನಾವು ನೋಡ್ತೀವಿ. ಸೊ ಇದರಲ್ಲಿ ಇನ್ನೊಂದು ಅಂತಂದ್ರೆ ತುಪ್ಪದ ಅರಿಗಳೇ ಬೇರೆ ಇರುತ್ತೆ, ಕುಟುಂಬದ ಅರಿಗಳೇ ಬೇರೆ ಇರುತ್ತೆ. ಸೊ ಹಂಗಾಗಿ ಎಲ್ಲೋ ಒಂದ್ ಕಡೆ ಇದನ್ನ ನಿರ್ವಹಣೆ ಮಾಡೋದಕ್ಕೂ ಮತ್ತೆ ತುಪ್ಪ ತೆಗೆಯೋದಕ್ಕೂ ಅನುಕೂಲ ಆಗಿರೋದ್ರಿಂದ ಈ ತಳಿನ ನಾವು ಇವತ್ತು ಪೆಟ್ಟಿಗೆಗಳಲ್ಲಿ ಸಾಕಾಣಿಕೆ ಮಾಡ್ತಿದೀವಿ. ತುಡುವೆ ಜೇನು ಅಥವಾ ಪೊಟ್ರೆ ಜೇನು ಅಂತ ಕರಿತೀವಿ. ಮತ್ತೆ ಇದರಲ್ಲಿ ಇವು ಮೂರು ತಳಿಗಳು ನಾವೇನ್ ಇಷ್ಟೊತ್ತು ಮಾತಾಡೋದು, ಹೆಜ್ಜೇನು, ಕೋಲ್ ಜೇನು ಮತ್ತೆ ತುಡುವೆ ಜೇನು, ಇವು ಮೂರು ಎಪಿಡೆ ಅಂತ ಕುಟುಂಬಕ್ಕೆ ಸೇರೋದು. ಅಂದ್ರೆ ಇವು ಮೂರಕ್ಕೂ ಚುಚ್ಚು ಅಂತ ಮುಳ್ಳಿದವೆ. ಅಂದ್ರೆ ಮೂರು ಪ್ರಭೇದದಲ್ಲಿ ಯಾವ ಜೇನ್ ಹತ್ರ ಹೋದ್ರು ಇವು ನಮ್ಗೆ ಚುಚ್ಚುತ್ತೆ. ಬಟ್ ಅದ್ರ ವಿಷ ಅಂತ ಬಂದ್ರೆ ಹೆಜ್ಜೇನಲ್ಲಿ ಜಾಸ್ತಿ ಪ್ರಮಾಣ ಇರುತ್ತೆ, ಕೋಲ್ ಜೇನು ಮತ್ತೆ ತುಡುವೆ ಜೇನಲ್ಲಿ ವಿಷ ಪ್ರಮಾಣ ಕಡಿಮೆ ಇರುತ್ತೆ. ಬಟ್ ಆದ್ರಿಂದ ತುಡುವೆ ಜೇನು ಸಮಾನಾಂತರ ಅರಿಗಳು ಕಟ್ತಿರೋದ್ರಿಂದ ಇವತ್ತು ನಾವು ಅದನ್ನ ಸಾಕಾಣಿಕೆ ಮಾಡ್ತಿದೀವಿ. ಮತ್ತು ತುಡುವೆ ಜೇನಲ್ಲಿ ನಮ್ಗೆ ವಾರ್ಷಿಕ ಅಂತ ನೋಡೋದಾದ್ರೆ ತುಂಬಾ ಚೆನ್ನಾಗಿರೋ ಕುಟುಂಬ ಆದ್ರೆ ನಮ್ಗೆ 12 kg ತುಪ್ಪ ನಾವು ಒಂದು ವರ್ಷಕ್ಕೆ ಹಾರ್ವೆಸ್ಟ್ ಮಾಡಬಹುದು. ಹಂಗಾಗಿ ಇದನ್ನ ತುಪ್ಪ ತೆಗೆಯೋದಕ್ಕೂ ನಮ್ಗೆ ಅನುಕೂಲ ಆಗತ್ತೆ ಅಂತೇಳಿ ಇದನ್ನ ಸಾಕಣೆ ಮಾಡ್ತಿದೀವಿ. ಇವು ಮೂರು ಚುಚ್ಚು ಅಂತ ಜೇನು ಜಾತಿಗಳಾದ್ರೆ ಇನ್ನೊಂದು ಮುಜಂಟಿ ಜೇನು ಅಂತ ಕರಿತೀವಿ, ಸ್ಟಿಂಗ್ಲೆಸ್ ಬಿ ಅಂತ ಮಾತಾಡ್ತೀವಿ ಇವತ್ತು, ಟ್ರೈಗೋನಾ ಇರಿಡಿಪೆನ್ನಿಸ್ ಅಂತ ಕರಿತೀವಿ. ಸೊ ಇದು ಚುಚ್ಚದ ಜೇನು ಅಂತಾನೆ ಹೆಸರುವಾಸಿ ಆಗಿರುವಂತದ್ದು. ಇದನ್ನ ಮುಜಂಟಿ ಜೇನು ಅಂತ ಸುಮಾರು ಜನ ಕರಿತೀವಿ. ನೋಡೋದಕ್ಕೆ ಇರುವೆ ತರ ಇರುತ್ತೆ, ಇರುವೆ ಗಾತ್ರ ಸಣ್ಣ ಹುಳ. ಇದಕ್ಕೆ ಎದುರದೇ ಆದಂತ ಪ್ರಾಮುಖ್ಯತೆ ಇದೆ ಈ ತಳಿಗೆ. ಯಾಕೆ ಅಂತಂದ್ರೆ ಗಾತ್ರದಲ್ಲಿ ತುಂಬಾ ಸಣ್ಣ ಹುಳ ಆಗಿರೋದ್ರಿಂದ ಪರಿಸರದಲ್ಲಿ ಸಣ್ಣ ಸಣ್ಣ ಹೂವಿನ ಜಾತಿ ಗಿಡಗಳು ಏನಿದಾವೆ ಯಾವ್ದಕ್ಕೆ ಜೇನುಳ ಹೋಗೋದಕ್ ಆಗಲ್ಲ, ಅಂತ ಹೂಗಳಲ್ಲಿ ಮಕರಂದ ಮತ್ತೆ ಪರಾಗನ ಈ ಒಂದು ಹುಳು ಸಂಗ್ರಹಣೆ ಮಾಡುತ್ತೆ. ಹಂಗಾಗಿ ಇದಕ್ಕೆ ಸ್ವಲ್ಪ ಆಯುರ್ವೇದಿಕ್ ಗುಣ ಜಾಸ್ತಿ ಹೇಳ್ತೀವಿ. ಯಾಕೆಂದ್ರೆ ಸಣ್ಣ ಸಣ್ಣ ಕಳೆಗಳಲ್ಲಿ ಅದರದೇ ಆದಂತ ಆಲ್ಕಲೈಡ್ಸ್ ಫ್ಲೇವನೈಡ್ಸ್ ಎಲ್ಲ ಸಿಗೋದ್ರಿಂದ ಆ ಶೇಖರಿಸುವಂತ ತುಪ್ಪ ತುಂಬಾ ಗಟ್ಟಿಯಾಗಿರುತ್ತೆ, ಜೊತೆಗೆ ಇದರಲ್ಲಿ ಆಲ್ಕಲೈಡ್ಸ್ ಅಂಶ ಜಾಸ್ತಿ ಇರೋದ್ರಿಂದ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಅಲ್ಲಿ ಇದನ್ನೇ ಬಳಕೆ ಜಾಸ್ತಿ ಮಾಡ್ತಾರೆ. ಸೊ ಹಂಗಾಗಿ ಚುಚ್ಚದ ಜೇನು ಅಥವಾ ಸ್ಟಿಂಗ್ಲೆಸ್ ಬಿ ಅಂತೇಳಿ ಇದು ಒಂದು ಪ್ರಭೇದ ಇವತ್ತು ಇದೆ. ಬಟ್ ಗಾತ್ರದಲ್ಲಿ ಸಣ್ಣ ಗೂಡು, ವರ್ಷ ಎಲ್ಲ ನಾವು ಸಾಕಾಣಿಕೆ ಮಾಡಿದ್ರೆ ನಮ್ಗೆ 100 gram ತುಪ್ಪ ಸಿಕ್ಕಿದ್ರೆ ಹೆಚ್ಚಾಗತ್ತೆ ಒಂದು ಗೂಡಿಂದ. ಬಟ್ ಇದು ಯಾವುದೇ ರೀತಿ ನಮ್ಗೆ ಕಚ್ಚಲ್ಲ ಚುಚ್ಚಲ್ಲ. ಹಂಗಾಗಿ ಬಾಬಿ ತರ ಮನೆಗಳ ಹತ್ರನೇ, ಎಲ್ಲಿ ಸಿಟಿಲಿ ಇದ್ರು ಕೂಡ ಸಿಟಿಗಳಲ್ಲಿ ಮನೆಗಳ ಹತ್ರನು ಈ ಒಂದು ಸಣ್ಣ ಸಣ್ಣ ಗೂಡುಗಳನ್ನ ತಂದು ಇಟ್ಕೊಂಡ್ರೆ ನಮ್ಗೆ ಪ್ರಕೃತಿಯಲ್ಲಿ ಪರಾಗಸ್ಪರ್ಶ ಮಾಡ್ಕೊಂಡು ಮನೆಗಳ ಹತ್ರ ಇರುವಂತ ಬೆಳೆಗಳಿಗೆ ಇಳುವರಿ ಬರೋದಕ್ಕೆ ಸಪೋರ್ಟ್ ಮಾಡ್ತವೆ. ಇನ್ನೂ ಒಂದ್ ಕಡೆ ಯಾವುದೇ ರೀತಿ ತೊಂದರೆಗಳಿಲ್ಲದಂದ್ರೆ ವರ್ಷಾನ್ಗಟ್ಲೆ ನಮ್ಮ ಒಂದು ಜಾಗದಲ್ಲಿ ಇವನು ವಾಸ ಮಾಡಿ ನಮ್ಗೆ ತುಪ್ಪನು ಸ್ವಲ್ಪ ಕೊಡುತ್ತೆ. ಸೊ ಹಂಗಾಗಿ ಆಸಕ್ತಿ ಇರೋರು ಈ ಒಂದು ಸ್ಟಿಂಗ್ಲೆಸ್ ಬಿ ಮುಜಂಟಿ ಜೇನು ಅಂತ ಏನ್ ಕರಿತೀವಿ ಇದು ಒಂದು ತಳಿ ನಮ್ಮಲ್ಲಿ ಇರುವಂತದ್ದು. ಈ 4 ತಳಿ ಜೇನು ಹುಳುಗಳನ್ನ ನಾವು ನೋಡ್ತೀವಿ. ಬಟ್ ಇದು ಹೊರತುಪಡಿಸಿ ಹೊರದೇಶದಿಂದನೂ ಒಂದು ತಳಿಯನ್ನ ನಾವು ನಮ್ಮ ಭಾರತ ದೇಶಕ್ಕೆ ತಂದಿರೋದು ಅಂದ್ರೆ ಎಪಿಸ್ ಮೆಲ್ಲಿಫೆರಾ ಅಂತ ಕರಿತೀವಿ. ಎಪಿಸ್ ಮೆಲ್ಲಿಫೆರಾ ಜನರಲ್ ಆಗಿ ಇದನ್ನು ತುಡುವೆ ಜೇನು ಜಾತಿಗೆ ಸೇರಿರುವಂತದ್ದು. ಬಟ್ ಇದು ಹೊರದೇಶದಿಂದ ಯಾಕೆ ತಂದಿದೀವಿ ಅಂತಂದ್ರೆ ಇದರಲ್ಲಿ ಸ್ವಲ್ಪ ತುಪ್ಪ ಶೇಖರಣೆ ಜಾಸ್ತಿ. ವಾರ್ಷಿಕ ನಾವು ನೋಡಿದ್ರೆ ನಮ್ಮ ತುಡುವೆ ಜೇನು 12 kg ತುಪ್ಪ ಕೊಟ್ರೆ ಎಪಿಸ್ ಮೆಲ್ಲಿಫೆರಾ 18-20 kg ತುಪ್ಪ ನಾವು ವರ್ಷಕ್ಕೆ ಪಡಿಬೋದಾಗಿರುತ್ತೆ. ಹಂಗಾಗಿ ಎಲ್ಲೋ ಒಂದ್ ಕಡೆ ತುಪ್ಪ ಜಾಸ್ತಿ ಸಂಗ್ರಹಣೆ ಮಾಡುತ್ತೆ ಅನ್ನೋ ಉದ್ದೇಶಕ್ಕೆ ಒಂದು ಆದಾಯ ಚಟುವಟಿಕೆ ಆಗಿ ನಮ್ಗೆ ಪರಾಗಸ್ಪರ್ಶಕ್ಕೂ ಸಪೋರ್ಟ್ ಆಗತ್ತೆ ಅಂತೇಳಿ ಹೊರದೇಶದಿಂದ ನಮ್ಮ ಒಂದು ಭಾರತ ದೇಶಕ್ಕೆ ಇಂಪೋರ್ಟ್ ಮಾಡಿ ಈ ಒಂದು ಪ್ರಭೇದ ಕೂಡ ಸಾಕಣೆ ಮಾಡ್ತಾರೆ. ಬಟ್ ಇದನ್ನ ಹೆಚ್ಚಾಗಿ ನಾವು ಕಂಡು ಬರೋದು ಉತ್ತರ ಭಾರತದಲ್ಲಿ. ನಮ್ಮ ದಕ್ಷಿಣ ಭಾರತದಲ್ಲಿ ಇದರದ್ದು ವಾಸಸ್ಥಳ ಅಷ್ಟು ಯೋಗ್ಯವಾಗಿರೋದ್ರಿಂದ ಈ ಒಂದು ಹುಳುಗಳ ಸಂಖ್ಯೆ ನಮ್ಮಲ್ಲಿ ಕಡಿಮೆ. ಬಟ್ ನೀವು ಉತ್ತರ ಭಾರತಕ್ಕೆ ಅಂತ ಹೋದ್ರೆ ನಿಮ್ಗೆ ಎಪಿಸ್ ಮೆಲ್ಲಿಫೆರಾ ತಳಿ ಹೆಚ್ಚಾಗಿ ನೋಡಬಹುದು. ಈ ರೀತಿ 4 ಜೇನು ಪ್ರಭೇದಗಳು ನಾವು ನೋಡ್ತಿರ್ತೀವಿ. ಇವತ್ತು ಪ್ರಮುಖವಾಗಿ ಕೌಶಲ್ಯ ಅಭಿವೃದ್ಧಿ ತರಬೇತಿ ಕಾರ್ಯಕ್ರಮಗಳು ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ, ಒಂದು ಅಂತಂದ್ರೆ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಆರ್ಯ ಅನ್ನೋ ಒಂದು ಯೋಜನೆ. ಈ ಆರ್ಯ ಅಂತಂದ್ರೆ ARYA, ಅಟ್ರಾಕ್ಟಿಂಗ್ ಅಂಡ್ ರಿಟೈನಿಂಗ್ ಯೂತ್ಸ್ ಇನ್ ಅಗ್ರಿಕಲ್ಚರ್ ಅಂತ. ಎಲ್ಲೋ ಒಂದ್ ಕಡೆ ಇವತ್ತು ಸಾಕಷ್ಟು ಜನ ನಾವು ಹಳ್ಳಿಗಳನ್ನ ಬಿಟ್ಟು ನಗರಗಳಿಗೆ ಹೋಗ್ತಾ ಇದೀವಿ. ಅದು ಮೂಲ ಕಾರಣ ಏನಪ್ಪ ಅಂತಂದ್ರೆ ವರ್ಷ ಪೂರ್ತಿ ಕೆಲಸ ಇರಲ್ಲ, ಮತ್ತೆ ಕೆಲವರು ಮಳೆಯಾಶ್ರಿತ ಬೆಳೆಗಳಷ್ಟೇ ಬೆಳೆಯುವಂಥದ್ದು, ವರ್ಷ ಪೂರ್ತಿ ನಮ್ಗೆ ಬೇರೆ ಮಾಡೋ ಕೆಲಸ ಇರಲ್ಲ, ಮತ್ತೆ ನಿರುದ್ಯೋಗ ಜಾಸ್ತಿ ಆಗ್ತಿರುವಂಥದ್ದು, ಇವನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಕೇಂದ್ರ ಸರ್ಕಾರ ಈ ಒಂದು ಆರ್ಯ ಯೋಜನೆಯನ್ನು ಸೃಷ್ಟಿ ಮಾಡಿದ್ದು. ಇದರ ಮೂಲ ಉದ್ದೇಶ ಏನಪ್ಪ ಅಂತಂದ್ರೆ ಗ್ರಾಮೀಣ ವಾಸಿಗಳಲ್ಲಿರುವಂತ ನಿರುದ್ಯೋಗ ಯುವಕರು ಊರುಗಳನ್ನ ಬಿಟ್ಟು ಸಿಟಿಗಳನ್ನ ಹೋಗೋದನ್ನ ಅವಾಯ್ಡ್ ಮಾಡೋದಕ್ಕೆ ಅವ್ರಿಗೆ ಅಲ್ಲೇ ಏನಾದ್ರೂ ಮಾಡಿ ಒಂದು ಉದ್ಯೋಗನ ಸೃಷ್ಟಿ ಮಾಡಿಕೊಡ್ಬೇಕು, ಅವ್ರಿಗೆ ಅಲ್ಲೇ ಅವ್ರ ಹಳ್ಳಿಲೇನೆ ಇದ್ದು ಏನೋ ಒಂದು ಕಸಬನ ಮಾಡಿಕೊಂಡು ಅವ್ರ ವರ್ಷ ಪೂರ್ತಿ ಆದಾಯ ಬರೋದಕ್ಕೆ ಸಹಕರಿಸುವಂತ ಯೋಜನೆ ಆರ್ಯ ಅಂತ ಹೇಳ್ಬೋದು. ಇದರಲ್ಲಿ ಸಾಕಷ್ಟು ಕಾರ್ಯಕ್ರಮಗಳಿದಾವೆ ಆರ್ಯಲ್ಲಿ. ಸೊ ಅದರಲ್ಲಿ ಕೃಷಿಗೆ ಸಂಬಂಧಪಟ್ಟಿದ್ದಂತ ಕಾರ್ಯಕ್ರಮಗಳು ಅಂತಂದ್ರೆ ಆರ್ಯಲ್ಲಿ ಒಂದು ಕೌಶಲ್ಯ ಅಭಿವೃದ್ಧಿ ತರಬೇತಿ ಕಾರ್ಯಕ್ರಮಗಳು ಅಂತ ಹೇಳ್ತೀವಿ. ಸೊ ಇದರಲ್ಲಿ ಬಹಳ ಮುಖ್ಯವಾಗಿ ಯುವಕರು ಹಳ್ಳಿನ ತ್ಯಜಿಸಿ ಸಿಟಿಗಳಿಗೆ ಹೋಗೋದನ್ನ ತಪ್ಪಿಸೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮನ ಶುರು ಮಾಡಿದ್ದು. ಸೊ ಇದ್ರ ಮೂಲ ಉದ್ದೇಶ ಹೇಳ್ದಂಗೆ ಅವ್ರಿಗೆ ವರ್ಷ ಪೂರ್ತಿ ಕೆಲಸ ಕೊಡುವಂತ ಕೆಲಸ. ಸೊ ಏನಪ್ಪ ಅಂದ್ರೆ ಅವರೇ ಅವ್ರ ಜಾಗದಲ್ಲಿ ಅವ್ರದೇ ಒಂದು ಉದ್ಯಮನ ಸೃಷ್ಟಿ ಮಾಡ್ಕೋಬೇಕು. ಇದಕ್ಕೆ ಅವಕಾಶಗಳು ಅಂತ ನೋಡಿದ್ರೆ ಕೃಷಿಯಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮೂರು ಇದರಲ್ಲಿ ನಾವು ಆರ್ಯ ಕಾರ್ಯಕ್ರಮಗಳಲ್ಲಿ ತರಬೇತಿನ ಕೊಡ್ತೀವಿ. ಸೊ ಅದರಲ್ಲಿ ಒಂದು ಅಂತಂದ್ರೆ ಜೇನು ಸಾಕಾಣಿಕೆ. ಸೊ ಜೇನು ಸಾಕಾಣಿಕೆಯಲ್ಲಿ ಆ ಒಂದು ನಿರುದ್ಯೋಗ ಯುವಕರಿಗೆ ಜೇನು ಕುಟುಂಬಗಳನ್ನ ಯಾವ ರೀತಿ ತಯಾರು ಮಾಡುವಂಥದ್ದು, ಜೇನು ಕುಟುಂಬಗಳನ್ನ ಯಾವ ರೀತಿ ಮಾರಾಟ ಮಾಡಬೇಕು, ತುಪ್ಪನ ಸಂಗ್ರಹಣೆ ಮಾಡಿ ಮಾರಾಟ ಮಾಡುವಂಥದ್ದು, ಸೊ ಈ ರೀತಿ ಜೇನು ಕುಟುಂಬಗಳನ್ನ ಯಾವ ರೀತಿ ನಾವು ಒಂದು ಉಪಕಸಬಾಗಿ ಡೆವಲಪ್ ಮಾಡಿಕೊಂಡು ಅವ್ರಿಗೆ ವರ್ಷ ಪೂರ್ತಿ ಆದಾಯ ಕೊಡುವಂತ ಚಟುವಟಿಕೆಯನ್ನು ಮಾಡೋದಕ್ಕೆ ಜೇನು ಸಾಕಾಣಿಕೆ ತರಬೇತಿ ಕಾರ್ಯಕ್ರಮ ಒಂದು ಆರ್ಯಲ್ಲಿ ಮಾಡ್ತೀವಿ. ಇದ್ರ ಜೊತೆಗೆ ನರ್ಸರಿ ಅಂದ್ರೆ ಈ ನರ್ಸರಿನೂ ಒಂದು ಉದ್ಯಮ ಚಟುವಟಿಕೆ ಆಗಿರುವಂತ ಯುವಕರಿಗೆ ನಮ್ಮ ಪ್ರದೇಶದಲ್ಲಿ ಯಾವ ಬೆಳೆಗಳಿಗೆ ಹೆಚ್ಚಾಗಿ ಬೇಡಿಕೆ ಇರುತ್ತೋ ಅಂತ ಬೆಳೆಗಳಿಗೆ ಜೊತೆಗೆ ವಿದೇಶ ತಳಿಗಳ ಬೆಳೆಗಳೇನಿದಾವೆ ಅವನ್ನ ಗುಣಮಟ್ಟದ ಸಸಿಗಳನ್ನ ತಯಾರು ಮಾಡಿ ರೈತರಿಗೆ ಒದಗಿಸೋದಕ್ಕೋಸ್ಕರ ನಾವು ನರ್ಸರಿನ ಒಂದು ಉದ್ಯಮವಾಗಿ ಯುವಕರಿಗೆ ತರಬೇತಿನ ಕೊಡೋದನ್ನು ಆರ್ಯ ಯೋಜನೆಯಲ್ಲಿ ರೂಪಿಸಿಕೊಂಡಿರುವಂತದ್ದು. ಅದ್ರ ಜೊತೆಗೆ ಇವತ್ತು ನಮ್ಮಲ್ಲಿ ಕೆಲವು ಉದಾಹರಣೆಗೆ ಅಡಿಕೆ ಕೊಯ್ಲು ಬಂದಾಗ ನಮ್ಗೆ ಗೊನೆಗಾರರೇ ಇಲ್ಲ. ಇವತ್ತು ಒಂದ್ ಕಡೆ ಗೊನೆ ಕುಯ್ಯೋದಕ್ಕೆ ಇವತ್ತು ಜನ ಸಿಗಲ್ಲ, ಇನ್ನೊಂದ್ ಕಡೆ ತೆಂಗು ಅಂತ ಬಂದ್ರೆ ತೆಂಗಿನ ಮರ ಹತ್ತೋರು ಇಲ್ಲ ಇವತ್ತು. ಸೊ ಅವ್ರಿಗೂ ತೆಂಗಿನ ಮರ ಹತ್ತೋ ಮಿಷಿನ್ಗಳಿದಾವೆ ಇವತ್ತು. ಸೊ ತೆಂಗಿನ ಮರ ಹತ್ತಿ ಕಾಯಿನ ಕೆಡಿಸುವಂತದ್ದು, ಅಡಿಕೆ ಮರ ಗೊನೆ ಕುಯ್ಕೊಳ್ಳುವಂಥವು, ಇವನು ಕೌಶಲ್ಯ ಅಭಿವೃದ್ಧಿ ತರಬೇತಿ ಕಾರ್ಯಕ್ರಮದಲ್ಲಿ ಈ ಯುವಕರಿಗೆ ಒಂದು ಉದ್ಯೋಗ ಸೃಷ್ಟಿಸೋಕೆ. ಯಾಕಂದ್ರೆ ಇವತ್ತು ಒಂದು ತೆಂಗಿನ ಮರ ಹತ್ತು ತಿಳಿಬೇಕಾದ್ರೆ 50 ರೂಪಾಯಿ ತಗೋತಾರೆ ತೆಂಗಿನ ಮರ ಹತ್ತು ಕುಯ್ಯೋರು. ಅವ್ರಿಗೆ ಒಂದು ಉದ್ಯೋಗ ಸೃಷ್ಟಿ ಮಾಡೋದಕ್ಕೋಸ್ಕರ ಮೆಷಿನ್ ತಗೊಂಡು ತೆಂಗಿನ ಮರ ಹತ್ತಿ ಕೆಡು ಕೊಡೋದಕ್ಕೆ ಇವತ್ತು ಅದನ್ನು ಸ್ಕಿಲ್ ಟ್ರೈನಿಂಗ್ ಅಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಈ ಒಂದು ತರಬೇತಿ ಕಾರ್ಯಕ್ರಮಗಳನ್ನ ಆರ್ಯ ಯೋಜನೆಯಲ್ಲಿ ನಾವು ಮಾಡ್ತಿರ್ತೀವಿ. ಸೊ ಇದು ಜನರಲ್ ಆಗಿ 3 ದಿವಸ 5 ದಿವಸ 7 ದಿವಸ 15 ದಿವಸ ತರಬೇತಿ ಕಾರ್ಯಕ್ರಮಗಳು ನಮ್ಮನ್ನು ಮಾಡ್ತೀವಿ. ಆ ಒಂದು ತರಬೇತಿ ಕಾರ್ಯಕ್ರಮಗಳ ಅವಕಾಶಗಳನ್ನ ನೋಡಿಕೊಂಡು ನಾವು ನೋಂದಾಯಿತ ರೈತರಿಗೆ ಅಥವಾ ಯುವಕರಿಗೆ ಬಹಳ ಮುಖ್ಯವಾಗಿ ಯೂತ್ಸ್ ಅಟ್ರಾಕ್ಟಿಂಗ್ ಅಂಡ್ ರಿಟೈನಿಂಗ್ ಯೂತ್ಸ್ ಇನ್ ಅಗ್ರಿಕಲ್ಚರ್ ಕಾರ್ಯಕ್ರಮ ಆಗಿರುವಂತ 18 ವರ್ಷದಿಂದ 35 ವರ್ಷದ ಒಳಗಿರುವಂತ ಯೂತ್ಸ್ ಏನಿರ್ತಾರೆ ಗ್ರಾಮೀಣ ಪ್ರದೇಶದಲ್ಲಿ ಅಂತವ್ರಿಗೆ ಈ ಒಂದು ತರಬೇತಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿಕೊಂಡು ಅವಕಾಶ ಬಂದಾಗ ಯಾವ್ಯಾವದ್ರಲ್ಲಿ ಜೇನು ಸಾಕಾಣಿಕೆ ಆಗಿರ್ಬೋದು, ನರ್ಸರಿ ಉದ್ಯಮ ಆಗಿರ್ಬೋದು, ಅಥವಾ ತೆಂಗಿನ ಮರ ಅಥವಾ ತರಬೇತಿ ಕಾರ್ಯಕ್ರಮಗಳಾಗಿರ್ಬೋದು, ಅಡುಗೆ ಕೊನೆ ಕುಯ್ಯುವಂತ ತರಬೇತಿ ಕಾರ್ಯಕ್ರಮ, ಇಂಥ ತರಬೇತಿ ಕಾರ್ಯಕ್ರಮಗಳನ್ನ ಅವ್ರನ್ನ ಬಳಸ್ಕೊಂಡು ಅವ್ರಿಗೆ ಒಂದು ಸ್ಕಿಲ್ಸ್ ನ ಹೇಳ್ಕೊಟ್ಟು ಮುಂದಿನ ದಿವಸಗಳಲ್ಲಿ ಅವರು ಒಳ್ಳೆ ಉದ್ಯಮೆದಾರರಾಗಿ ಹೊರಹೊಮ್ಮಬೇಕನ್ನೋ ಆಶಯದಿಂದ ಈ ಒಂದು ತರಬೇತಿ ಕಾರ್ಯಕ್ರಮನ ಕೇಂದ್ರ ಸರ್ಕಾರದಿಂದ ಆಯೋಜನೆಗೊಂಡು ಈ ಒಂದು ಕೃಷಿ ವಿಜ್ಞಾನ ಕೇಂದ್ರಗಳನ್ನು ನಡೆಸಿಕೊಡ್ತಿರ್ತೀವಿ. ಹೆಚ್ಚಿನ ಮಾಹಿತಿಗಾಗಿ ನೀವು ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗಕ್ಕೆ ಭೇಟಿ ಕೊಟ್ಟು ಮಾಹಿತಿನ ಪಡ್ಕೋಬಹುದು, ಅಥವಾ ಈ ದೂರವಾಣಿ ಸಂಖ್ಯೆಗೂ ನೀವು ಫೋನ್ ಮಾಡಿ ಈ ಒಂದು ಮಾಹಿತಿನ ಪಡ್ಕೋಬಹುದು. ದೂರವಾಣಿ ಸಂಖ್ಯೆ 9739919660. ಧನ್ಯವಾದ. ರೈತ ಬಾಂಧವರೇ ಹಾಗೂ ಕೇಳುವರೆ, ಪ್ರತಿದಿನ ಸಂಜೆ 6:50ಕ್ಕೆ ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನು ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481517600. ಇನ್ನೊಮ್ಮೆ ಕೇಳಿ: 9481517600. ಇದುವರೆಗೆ